ಅವ್ರಿಗೆ ಒಂದು ಮೊಬೈಲ್ಗಳಿಗೋ ಇಲ್ಲ ಅವ್ರ ಬ್ಯಾಂಕ್ ಅಕೌಂಟ್ಗಳಿಗೂ ಹೋಗೋ ರೀತಿ ಒಂದ್ ಇದ್ ಮಾಡ್ತಾರೆ. ಅಲ್ಲಿ ಮೂಲ ದಲ್ಲಾಳಿಗಳು ಅವ್ರಿಗೆ ಕೆಲವೊಂದು ತೊಂದರೆಗಳಾಗ್ತಾ ಇದೆ. ಇಲ್ಲ, ಎಲ್ಲ ಕಡೆ ಪದ್ಧತಿ ಇದೆ. ನಮ್ಮಲ್ಲಿ ಈ ಆಕ್ಷನ್ ಅಂತಿದೆ, ಈ ಪೇಮೆಂಟ್ ಅಂತಿದೆ, ಈ ಪೇಮೆಂಟ್ ಇದೆ. ಏನು ದುಡ್ಡಿದ್ರೆ ಮಾತ್ರ ತೂಕ ಆಗುತ್ತೆ. ಕೆಲವು ಮಾರುಕಟ್ಟೆಗಳು ಇದಾಗಲೇ ಅಳವಡಿಸಿದೆ, ಅಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದಾರೆ. ತಮ್ಮ ಜಿಲ್ಲೆಯವರಿಗೆ, ತಮ್ಮ ಜಿಲ್ಲೆಯಲ್ಲಿ ರೇಷ್ಮೆ ಉಪನಿರ್ದೇಶಕರಿದ್ದವರು ಈಗ ಮಾರುಕಟ್ಟೆ ವಿಭಾಗದ ರೇಷ್ಮೆ ಜಂಟಿ ನಿರ್ದೇಶಕರಾಗಿದ್ದಾರೆ, ಅವ್ರ ಗಮನಕ್ಕೆ ಕೂಡ ನಾನು ತರ್ತೀನಿ. ಅದಕ್ಕೆ ಪ್ರಯತ್ನ. ಕೆಲವು ಸಣ್ಣ ಪುಟ್ಟ ಕಮ್ಮಿ ಹೋಗಿರ್ತಕ್ಕಂಥ ಬೈ ಹ್ಯಾಂಡ್ ಮಾಡ್ತಾರೆ, ಅಂತದ್ದು ಸ್ವಲ್ಪ ತೊಂದರೆ. ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೇವೆ, ಹೇಳ್ತೀನಿ ನಾನು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಹಲೋ ಕೃಷಿರಂಗ, ರೇಷ್ಮೆ ಕೃಷಿ ಸುಧಾರಿತ ಬೇಸಾಯ ಕ್ರಮಗಳು ಈ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಹಲೋ, ಆಗ್ಲಿ ನಾವು ಡಾಕ್ಟರ್ ಶ್ರೀನಿವಾಸ ಅವರೇ, ರೇಷ್ಮೆ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಮಹತ್ವ ಎಷ್ಟಿದೆ ಇದ್ರ ಬಗ್ಗೆ ಹೇಳಿ. ಸರ್, ಸಮಗ್ರ ಕೃಷಿ ಅಂದ್ರೆ ಎಲ್ಲ ಪ್ರತಿಯೊಬ್ಬ ರೈತರು ಕೂಡ ಒಂದೇ ಕೃಷಿಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ರೇಷ್ಮೆ ಕೃಷಿ ಮಾಡ್ತೀರಿ, ಹಸು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನ ಇದ್ರ ಒಟ್ಟಿಗೆ ಅಳವಡಿಸ್ಕೊಂಡ್ರೆ, ಅವರು ಸಮಗ್ರ ಕೃಷಿಯನ್ನ ಮಾಡ್ಕೊಂಡ್ರೆ ಅವ್ರು ನಿರಂತರವಾಗಿರ್ತಕ್ಕಂಥ ಲಾಭ ಸಿಗ್ತದೆ. ಬೇರೆ ಆಮೇಲೆ ಆದಾಯ ಏನಾದರೂ ತೊಂದರೆ ಆಗ್ತಕ್ಕಂಥದ್ನ ತಪ್ಪಿಸಬಹುದು. ಯಾವುದೋ ಒಂದು ಬೆಳೆ ತೊಂದರೆ ಆದ್ರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಅಥವಾ ಇನ್ನೊಂದೇನೋ ಒಂದು ಮಾಡ್ತಕ್ಕಂಥ ಸಾಕಾಣಿಕೆಯಲ್ಲಿ ಅವರಿಗೆ ಲಾಭ ಸಿಗಬಹುದು. ಹಂಗಾಗಿ ನಮ್ಮ ರೇಷ್ಮೆ ಕೃಷಿ ಜೊತೆಗೆ ಈಗ ಸಾಮಾನ್ಯವಾಗಿ ಎಲ್ಲ ರೈತರು ಕೂಡ ಹಸು ಸಾಕಾಣಿಕೆ ಮಾಡ್ತಾರೆ, ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಅವುಗಳ ಸಮಗ್ರ ಕೃಷಿಯನ್ನ ಯಾವುದೇ ರೈತ ಯಾವುದೇ ಬೆಳೆ ಮಾಡಲಿ, ರೇಷ್ಮೆ ಕೃಷಿ ಒಂದು ಹೊರತುಪಡಿಸಿ ಬೇರೆ ಬೆಳೆ ಮಾಡುವ ಕೂಡ ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನ ಮಾಡಿದಾಗ ಯಾವ್ದ್ರಲ್ಲಾದ್ರೂ ಕೂಡ ತೊಂದರೆ ಆದ್ರೂ ಕೂಡ ನಿರಂತರವಾಗಿ ಲಾಭ ಗಳಿಸ್ಲಿಕ್ಕೆ ಅನುಕೂಲ. ಅದರಿಂದ ಸಮಗ್ರ ಕೃಷಿ ಚಟುವಟಿಕೆಗಳನ್ನ ಪ್ರತಿಯೊಬ್ಬ ರೈತರು ಅಳವಡಿಸಿಕೊಳ್ತಕ್ಕಂಥದ್ದು ಮುಖ್ಯ. ನಮ್ಮಲ್ಲಿ ರೇಷ್ಮೆ ಕೃಷಿಯಲ್ಲಿ ವಿಶೇಷವಾಗಿ ಏನು ಹಸು ಸಾಕಾಣಿಕೆಯನ್ನ ಪ್ರತಿಯೊಬ್ಬರು ರೈತರು ಕೂಡ ಮಾಡ್ತಾರೆ, ಜೊತೆಗೆ ಕುರಿ ಸಾಕಾಣಿಕೆಯನ್ನ ಮಾಡ್ತಾರೆ. ನಮ್ಮ ಹಿಪ್ಪನೇಳೆ ಸೊಪ್ಪನ್ನ ಹಸು ಸಾಕಾಣಿಕೆ ಮತ್ತೆ ಕುರಿ ಸಾಕಾಣಿಕೆ ಕೂಡ ಬಳಸ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಕೂಡ ಇವತ್ತು ಹಸು ಮತ್ತೆ ನಮ್ಮಲ್ಲಿ ನಮ್ಮ ಕೋಲಾರ ಎಲ್ಲಾನು ಅದು ಹೆಸರಾಗಿದೆ, ಸಿಲ್ಕ್ ಅಂಡ್ ಮಿಲ್ಕ್ ಅಂತ. ಹಂಗಾಗಿ ಆ ತರದ ಒಂದು ವ್ಯವಸ್ಥೆ ಉತ್ತಮ ಉತ್ತಮ. ಈ ಒಂದು ಕರೆ ಇದೆ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ನಮಸ್ಕಾರ ಸರ್. ಕೇಳಿ ಪ್ರಶ್ನೆನ. ತೀರ್ಥಸುಂದರ ತಾಲೂಕು ಸ್ವಸ್ಥೆಯಿಂದ ಮಾಧವಸೆಟ್ರು ಮಾಡುವ ನಮಸ್ಕಾರಗಳು. ಗುರುಗಳೇ, ನಂದೊಂದು ಪ್ರಶ್ನೆ. ಕೇಳಿ ಸರ್. ಚಳಿಗಾಲದಲ್ಲಿ ಆಧುನಿಕ ಬೇಸಾಯಕ್ಕೆ ಯಾವ ರೀತಿಯ ಚಳಿಗಾಲದಲ್ಲಿ ಹುಳು ಸಾಕಬೇಕು ಅನ್ನೋ ಒಂದು ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಗುರುಗಳ. ರೇಷ್ಮೆಗೆ ನಮ್ಮ ಚಳಿಗಾಲದಲ್ಲಿ ಬರ್ತಕ್ಕಂಥದ್ದು ಸುಣ್ಕಟ್ ರೋಗ ಬರುತ್ತೆ ಹುಳುವಿಗೆ. ತೋಟಕ್ಕೆ ಎಲೆ ಸುರುಳಿ ಬರ್ತಾ ಇದೆ. ಈಗ ಎಲೆ ಸುರುಳಿಗೆಲ್ಲನೂ ನೀವು ಔಷಧಿ ಸಿಂಪಡಣೆ ಮಾಡಲೇಬೇಕಾಗುತ್ತೆ. ಆಮೇಲೆ ಸೊಪ್ಪು ಕೂಡ ಕಡಿಮೆ ಬರೋದು. ಈಗ ಚಳಿಗಾಲದಲ್ಲಿ ನಾವೇನದನ್ನ ಏನು ತೊಂದರೆ ಇದು ಮಾಡ್ಲಿಕ್ಕೆ ಆಗಲ್ಲ ಅದನ್ನ. ಹಂಗಾಗಿ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದು ಬೆಳವಣಿಗೆ. ಅದಕ್ಕೆ ನೀವು ಏನು ಅಂತ ನಮ್ಮ ಪೋಷನ್ ಅಂತ ಬರುತ್ತೆ ಅದನ್ನೆಲ್ಲ ಮಾಡ್ಕೋಬೇಕು. ಆಮೇಲೆ ಹುಳ ತಿಂತಾ ಇದ್ರೆ ಅದಕ್ಕೆ ಇಂಟರ್ಪೀಡ್ ಅಂತ ನಾವು ಔಷಧಿಯನ್ನ ಶಿಫಾರಸು ಮಾಡಿದೀವಿ. ಆ ಶಿಫಾರಸು ಮಾಡಿರತಕ್ಕಂಥದ್ದೇ ಮಾಡಬೇಕು. ಅದನ್ನ 1.5 ml ಅನ್ನ 1 ಲೀಟರ್ಗೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಬೇಕು. ಯಾಕಂದ್ರೆ ಸೊಪ್ಪಿಗೆ ಎಲ್ಲೂ ಕೂಡ ಬರ್ತಾ ಇಲ್ಲ, ನಮ್ಮಲ್ಲಿ ಗೂಡಿನ ಉತ್ಪಾದನೆ ಕಡಿಮೆ ಆಗಿದೆ. ಎರಡನೇ ಚಳಿಗಾಲದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ರೇಷ್ಮೆ ಹುಳುಕ್ ಬರ್ತಕ್ಕಂಥದ್ದು ಸುಣ್ಕಟ್ ರೋಗ ಬರುತ್ತೆ, ಮಸ್ಕಾಡಿನ್ ಅಂತ ನಾವು ಕರಿತೀವಿ. ಆ ಸುಣ್ಕಟ್ಟು ಚಳಿಯಿಂದ ಬರ್ತಕ್ಕಂಥದ್ದು. ಈ ಚಳಿಯಿಂದ ಬರಬೇಕಾದ್ರೆ ನೀವೇನ್ ಮಾಡಬೇಕು, ಮುಖ್ಯವಾಗಿ ಮನೆಗಳಲ್ಲಿ ಉಷ್ಣಾಂಶವನ್ನ ಚೆನ್ನಾಗಿಟ್ಕೋಬೇಕು, ಸುಣ್ಣವನ್ನ ಯಥೇಚ್ಛವಾಗಿ ಬಳಕೆ ಮಾಡಬೇಕು. ಆಮೇಲೆ ಮನೆಗಳಲ್ಲಿ ಗಾಳಿ ಬಿಡಬೇಕು. ಸುಣ್ಕಟ್ ರೋಗ ಬರುತ್ತೆ, ಚಳಿ ಬಿಸಿ ಆಗಲಿ ಅಂತ ಮನೆಗಳಲ್ಲಿ ಕಿಟಕಿ ಬಾಗಿಲನ್ನ ಮುಚ್ಚಬಾರದು, ಅದು ತುಂಬಾ ತೊಂದರೆ. ಅದನ್ನ ಗಾಳಿ ಬಿಡಬೇಕು. ಟೆಂಪರೇಚರ್ ಅಂದ್ರೆ ಉಷ್ಣಾಂಶ, ಇದ್ದಲು ಕೆಂಡಗಳಲ್ಲಿ ಉಷ್ಣಾಂಶನ ರೈಸ್ ಮಾಡಬಹುದು ಅಥವಾ ಹೀಟರ್ ಗಳನ್ನ ಬಳಕೆ ಮಾಡಿ, ನಿಮ್ಗೆ ಅನುಕೂಲ ಇದ್ರೆ ಹೀಟರ್ ಗಳನ್ನ ಬಳಕೆ ಮಾಡಿ ಉಷ್ಣಾಂಶವನ್ನ ಹೆಚ್ಚಿಸಬೇಕು. ಆವಾಗ ನಿಮ್ಗೆ ಹೇಳಿ ಹಾಕಿ, ನೀವು ಪ್ರತಿ ದಿನ ಹಾಕಿದ್ರು ತೊಂದರೆ ಇಲ್ಲ, ದಿನ ಬಿಟ್ಟು ದಿನ ಹಾಕಿ, ದಿನ ಬಿಟ್ಟು ದಿನ ಹಾಕಿ ಸುಣ್ಣ ಜ್ವರಕ್ಕೆ ಚೆನ್ನಾಗಿ ಕೊಡಿ. ಜ್ವರ ಇದ್ಮೇಲೆ ದಿನ ಬಿಟ್ಟು ದಿನ ಸುಣ್ಣ ಬಳಕೆ ಮಾಡಿ ತೊಂದರೆ ಇಲ್ಲ, ಅಥವಾ ಪ್ರತಿ ದಿನ ಹಾಕಿದ್ರು ತೊಂದರೆ ಇಲ್ಲ, ಹೆಚ್ಚಿಗೆ ಬಳಸಿ, ಸುಣ್ಣ ಹೆಚ್ಚಿಗೆ ಬಳಸಬೇಕು. ಜೊತೆಗೆ ನೀವು ಇದ್ರ ಎಲ್ಲದರ ಜೊತೆಗೂ ಸುಣ್ಕಟ್ ಈ ಸೀಸನ್ ಅಲ್ಲಿ ಬಂದ್ರೆ ಕ್ಯಾಪ್ಟಾಪ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿದೆ, ಶಿಲೀಂಧ್ರ ನಾಶಕ, ಅದು ಕ್ಯಾಪ್ಟಾಪ್ ಅಂತ ಬರುತ್ತೆ. ಅದನ್ನ ಮಿಶ್ರಣ ಸುಣ್ಣದಲ್ಲಿ ಮಿಶ್ರಣ ಮಾಡ್ಕೊಂಡು ಬಳಕೆ ಮಾಡಬಹುದು. ಯಾಕಂದ್ರೆ ಸಣ್ಣ ಹುಳ ಆದ್ರೆ 10 ಗ್ರಾಮ್ ಅನ್ನ 1 ಕೆಜಿ ಸುಣ್ಣಕ್ಕೆ, ದೊಡ್ಡ ಹುಳ ಆದ್ರೆ 20 ಗ್ರಾಮ್ ಅನ್ನ 1 ಕೆಜಿ ಸುಣ್ಣಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಫ್ರೆಶ್ ಆಗಿ ಮಿಶ್ರಣ ಮಾಡಿ ಬಳಕೆ ಮಾಡಿದ್ರೆ ಸುಣ್ಕಟ್ಟನ್ನ ನಿಯಂತ್ರಣ ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹಣ್ಣುಳಕ್ಕೆ ಏನ್ ಮಾಡ್ಬೇಕು, ಟೆಂಪರೇಚರ್ ಅಷ್ಟೇ, ಟೆಂಪರೇಚರ್ ಗಾಳಿ ಬಿಡಬೇಕು. ಉತ್ತರ ಹಣ್ಣುಳಕ್ಕೆ ಏನು ಹಾಕಬಾರ್ದು. ಮುಂದಿನ ಕರೆಯನ್ನ ನೋಡೋಣ. ಹಲೋ ನಮಸ್ತೆ ಸರ್. ನಮಸ್ಕಾರ, ಕೇಳಿ ಸರ್. ಏನಿಲ್ಲ, ಈ ಗ್ರಾಮಾಂತರ ಪ್ರದೇಶದಲ್ಲಿ ಕೊಳವೆ ಬಾವಿ ಮಾಡಿರ್ತಕ್ಕಂತ ಇದಕ್ಕೆ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳು ಉಂಟು? ಏನು ಕೃಷಿ ಪಂಪ್ ಸೆಟ್ಗ? ಹೌದು ಅಲ್ಲ, ನೀವು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿ. ಹೌದು ಸರ್. ಈಗ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗ ತಮ್ಮ ಇಲಾಖೆಯಿಂದ ರೈತರಿಗೆ ಏನೆಲ್ಲ ಸೌಲಭ್ಯಗಳುಂಟು? ಇಪ್ಪಿನಹಳ್ಳಿ ನಾಟಿ ಮಾಡ್ಲಿಕ್ಕೆ MG ನರೇಗಾ ಅಂತಿದೆ ಅಲ್ವಾ, ನರೇಗಾ ಯೋಜನೆ ಅಡಿ ಇಪ್ಪಿನಹಳ್ಳಿ ನಾಟಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಅದ್ರ ಸೌಲಭ್ಯ ಪಡ್ಕೋಬಹುದು. ಒಂದು ಎರಡನೇದು, ರೇಷ್ಮೆ ಹುಳು ಸಾಕುವ ಮನೆ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಸೌಲಭ್ಯ ಇದೆ, ಸಹಾಯಧನ ಇದೆ. ಅದು ನೀವು ಎಷ್ಟು ಅಂತರದಲ್ಲಿ ಮನೆ, ಎಷ್ಟು ಯಾವ ತರದ ಮನೆಯನ್ನು ಅಳತೆಯಲ್ಲಿ ಮನೆ ಕಟ್ಟಿದ್ರಿ, ಅಳತೆಗೆ ತಕ್ಕಂತೆ ನಿಮಗೆ ಸಹಾಯಧನ ಸಿಗುತ್ತೆ ರೇಷ್ಮೆ ಅಂದ್ರೆ ಹುಳು ಸಾಕುವ ಮನೆಗೆ. ಆಮೇಲೆ ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ಹನಿ ನೀರಾವರಿಗೆ ಸಹಾಯಧನ ಸಿಗುತ್ತೆ. ಹತ್ತಿರದ ನಮ್ಮ ರೇಷ್ಮೆ ಇಲಾಖೆ ಅಧಿಕಾರಿಗಳು ಸಂಪನ್ನ ಭೇಟಿ ಮಾಡಿದ್ರೆ ಅವ್ರು ನಿಮ್ಗೆ ವಿವರವಾಗಿರ್ತಕ್ಕಂತ ಮಾಹಿತಿಯನ್ನು ಕೊಡ್ತಾರೆ. ಹನಿ ನೀರಾವರಿ ಸಿಗುತ್ತೆ. ನಂತರ ನೀವು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿದ್ರೆ, ಗೂಡು ಉತ್ಪಾದನೆ ಮಾಡಿದ್ರೆ, ದ್ವಿತಳಿ ರೇಷ್ಮೆ ಕೃಷಿ ಗೂಡನ್ನು ಉತ್ಪಾದನೆ, ದ್ವಿತಳಿ ರೇಷ್ಮೆಯನ್ನು ಉತ್ಪಾದನೆ ಮಾಡಿದ್ರೆ ಆ ಗೂಡುಗಳಿಗೆ ಪ್ರತಿ ಕೆಜಿಗೆ 30 ರೂಪಾಯಿ ಸಹಾಯಧನ ಇದೆ. ಆಮೇಲೆ ಚಾಕಿ ಮಾಡತಕ್ಕಂಥವ್ರಿಗೆ ಪ್ರತಿ 100 ಮೊಟ್ಟೆಗೆ 1,000 ರೂಪಾಯಿ ಸಿಗ್ತದೆ. ಇವೆಲ್ಲ ಆಮೇಲೆ ಸಲಕರಣೆಗಳು ಸಿಗ್ತದೆ, ಸಲಕರಣೆಗಳ ಸೌಲಭ್ಯ ಕೂಡ ಇದೆ. ನಿಮ್ಗೆ ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಈ ತರದ ಎಲ್ಲ ಸಲಕರಣೆಗಳ ಸೌಲಭ್ಯ ಕೂಡ ಸಿಗ್ತದೆ. ಎಲ್ಲ ಹಿಂದೆ ಇದೆ, ನಿಮ್ಮ ನಾಟಿ ಮಾಡೋ ತನಕ ಹಿಡಿದು ಗೂಡು ಮಾರಾಟ ಮಾಡೋ ತನಕ ಎಲ್ಲಾ ಹಂತಗಳಲ್ಲೂ ಕೂಡ ಸೌಲಭ್ಯ ಸಿಗ್ತದೆ. ತಾವು ರೇಷ್ಮೆ ಕೃಷಿ ಇಲಾಖೆಗೆ ಭೇಟಿ ಕೊಡಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿ ಸರ್. ಹೆಸರೇಳಿ ಸರ್, ಎಲ್ಲಿಂದ? ತಿಮ್ಮಪ್ಪ ಗೌಡ್ರಿ, ನಮಸ್ತೆ. ನಮಸ್ತೆ ಸರ್, ಹೆಸರೇಳಿ ಸರ್, ಎಲ್ಲಿಂದ? ಶ್ರೀನಿವಾಸ್ ಸರ್, ನಮಸ್ತೆ. ಮಹೇಶ್ ನಾಯಕ್ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ಕೇಳಿ. ಸರ್, ಎರಡು ಪ್ರಶ್ನೆ ಇದೆ, ಕೇಳಿ ಸರ್. ಮೊದಲನೇದು ಸರ್, ಒಂದಾನೊಂದು ಕಾಲದಲ್ಲಿ ಮಿಂಚಿನ ಹೋಟೆಲ್ ಇದ್ದಂತ ಕೃಷಿ, ರೇಷ್ಮೆ ಕೃಷಿ ಇವತ್ತು ಕುಂಟು ಸ್ಟಾರ್ಟ್ ಆಗ್ತಾ ಇದೆ. ಇದನ್ನ ಯಥಾಸ್ಥಿತಿಗೆ ತರುವಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಪಾತ್ರ ಏನು ಅಂತ ಸರ್ ಹೇಳ್ತಾರೆ. ಅದೇ ಈಗ ನಮ್ಮಲ್ಲಿ ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ತಮಗೂ ಗೊತ್ತಿದೆ ಕೆಲಸಗಾರರ ಕೊರತೆ ಅಂದ್ರೆ ಎಲ್ಲೂ ಕೂಡ ಕೆಲಸಗಾರರು ಸಿಗ್ತಾ ಇಲ್ಲ, ಹಂಗಾಗಿ ಕೆಲಸಗಾರ ಕೊರತೆಯಿಂದ ತೊಂದರೆ ಆಗಿದೆ. ಎರಡನೇದು, ಎಲ್ಲ ಕಡೆನು ಈಗ ತರಕಾರಿಗಳು ಬೆಳೆದು ಈಗೇನು ಔಷಧಿಗಳನ್ನ ಸಿಂಪಡಣೆ ಮಾಡೋದು, ಬೇರೆ ಬೇರೆ ಯಂತ್ರಗಳು ಅಂದ್ರೆ ಈಗ ನಿಮಗೆ ಗೊತ್ತಿದೆ ಭೂಮರಲ್ಲಿ ಅಂತ ಹೈ ಸ್ಪೀಡ್ ಇಂಜಿನ್ಗಳು ಇಂಥದ್ದೆಲ್ಲ ಉಪಯೋಗಿಸಿ ಕೆಲವು ಕಡೆ ಎಲ್ಲಾನು ಗೂಡು ಕಟ್ಟೆ ಇರತಕ್ಕಂತ ಸಮಸ್ಯೆಗಳು ಬಂದು ಸ್ವಲ್ಪ ತಡೆ ಆಗಿತ್ತು. ಈಗ ಅದಕ್ಕೆ ಬೇಕಾಗಿರ್ತಕ್ಕಂತ ಮಾರ್ಗೋಪಾಯಗಳನ್ನ ಎಲ್ಲ ಹುಡುಕಿದ್ದಾರೆ. ಈಗಾಗಲೇ ಈಗ ಹೊಸದಾಗಿ ಏನು ರೇಷ್ಮೆ ಗೂಡಿಗೂ ಕೂಡ ಉತ್ತಮ ಧಾರಣೆ ಇರೋದ್ರಿಂದ ನಾವೆಲ್ಲರೂ ಕೂಡ ವಿಸ್ತರಣಾ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಎಲ್ಲ ಕಡೆ ಏನು ತಾಂತ್ರಿಕ ಸೇವಾ ಕೇಂದ್ರಗಳ ಮುಖಾಂತರ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ರೇಷ್ಮೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ಅಂತ ನಾವೆಲ್ಲರಿಗೂ ರೈತರಿಗೆ ಇದು ಏನು ಮಾಹಿತಿಯನ್ನು ಕೊಡ್ತಾ ಇದೀವಿ. ಹಂಗಾಗಿ ಎಲ್ಲರೂ ಕೂಡ ಈಗ ಹಿಪ್ಪಿನೆಲೆ ನಾಟಿ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹೇಳಿ. ನಮ್ಮ ಮೈಸೂರಿನಲ್ಲಿ ತಿಂತ್ರಿ ಅಂತ ಒಂದು ಇದಿದೆ ಸರ್ ಸರ್ಕಾರದ, ಅಲ್ಲಿ ಇಡೀ ದೇಶದಾದ್ಯಂತ ಬಂದು ನಮ್ಮ ತಾಯಿಂದ್ರು ರೇಷ್ಮೆ ಸೀರೆಯನ್ನು ತಕ್ಕೋಗ ಅದು ಬೇಡಿಕೆಗೆ ಅನುಸಾರವಾಗಿ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲಾಖೆಯವರು ಹೇಳ್ತಾ ಇದಾರೆ. CM ಅವರಿಗೆ ಪತ್ರನೂ ಬರೆದಿದ್ದಾರೆ. ಇದಕ್ಕೆ ಅಲ್ಲಿಗೆ ಸಿಬ್ಬಂದಿ ವರ್ಗ ಸ್ವಲ್ಪ ಜಾಸ್ತಿ ಮಾಡೋದು ಅಥವಾ ಅಗತ್ಯ ವಸ್ತುಗಳನ್ನು ಸ್ವಲ್ಪ ಜಾಸ್ತಿ ಕೊಡಿಸುವಂತದ್ದು ಅದನ್ನ ಮಾಹಿತಿಯನ್ನ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ನನ್ನ ವ್ಯಾಪ್ತಿಗೆ ಬರಲ್ಲ ಅದನ್ನ ಮಾತಾಡ್ಲಿಕ್ಕೆ. ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ, ಅದು ಪ್ರಯತ್ನದಲ್ಲಿ ಇದಾರೆ. ಯಾಕಂದ್ರೆ ಬೇಡಿಕೆ ನಮಗೆ ರೇಷ್ಮೆ, ನಾವು ನಿರುದ್ಯೋಗಿಗಳು ಕೆಲಸ ಇಲ್ಲ ನೋಡಿದ್ರೆ ನಾವು ಉತ್ಪಾದನೆ ಗ್ರಾಹಕರ ಕೇಳಿದಷ್ಟೇ ನಾವು ಕೊಡಕ್ಕಾಗುತ್ತೆ ಇಲ್ಲ. ಗೊತ್ತಾಯ್ತು, ನಮ್ಗೆ ಗೊತ್ತಿದೆ ಅದು ಸಮಸ್ಯೆ ಏನು ಗೊತ್ತಿದೆ, ಅದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ. ಮೈಸೂರು ರೇಷ್ಮೆ ಸೀರೆ ಅಂದ್ರೆ ಇಡೀ ಪ್ರಪಂಚ. ಹೌದೌದು, ಅವತ್ತು ಎಷ್ಟೇ ಸೀರೆ ಬಂದು ಅರ್ಧ ಗಂಟೆ ಖಾಲಿ ಆಗುತ್ತೆ, ಎಲ್ಲಿಗೂ ಕೂಡ ಯಾರು ಕೂಡ ಸಿಗುತ್ತೆ. ನಿರುದ್ಯೋಗಿಗಳಿಗೆ ಇನ್ನೊಂದಷ್ಟು ಕೆಲಸ ಕೊಡುವ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿಯ ಸುಧಾರಿತ ಪದ್ಧತಿಗಳು, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್ ಚಂದ್ರ ಅಂತ ಸರ್, ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಕೇಳಿ ಪ್ರಶ್ನೆ ಸರ್. ಈ ಕೋಲಾರ್ ಗೋಲ್ಡ್ ಅದೆಲ್ಲ ಸರ್ ಹೇಳಿ, ಅದು ಇನ್ನು ದಪ್ಪ ಬರುವಂಗೆ ತಳಿ ಮಾಡಿದೀರಾ ಸರ್? ಇಲ್ಲ, ದಪ್ಪ ಅವಶ್ಯಕತೆ ಇಲ್ಲ ನಿಮ್ಗೆ. ಗೂಡು ಬಿಲ್ಟ್ ಚೆನ್ನಾಗಿರ್ಬೇಕು, ದಪ್ಪದ್ದು ಪ್ರಶ್ನೆ ಅಲ್ಲ. ದಪ್ಪ ಇದ್ರೇನೆ ಚೆನ್ನಾಗಿದೆ ಗೂಡು ಅಂತಲ್ಲ, ಗೂಡು ದಪ್ಪ ಇಲ್ಲದೆ ಇದ್ರು ಕೂಡ ಬಿಲ್ಟ್ ಚೆನ್ನಾಗಿರ್ಬೇಕು. ಕೋಲಾರ್ ಗೋಲ್ಡ್ ಬಹಳ ಒಳ್ಳೆಯ ತಳಿ, ಅದು ಚೆನ್ನಾಗಿ ಬರ್ತಾ ಇದೆ. ನೀವು ಅದು ಕೊಡ್ತಕ್ಕಂತ ಸೊಪ್ಪು ಇಂಪಾರ್ಟೆಂಟ್. ನಮ್ಮ ರೇಷ್ಮೆ ಹುಳು ತಿಂತಕ್ಕಂತ ಸೊಪ್ಪು ಬರೀ ಹಿಪ್ಪಿನೆಲೆ ಸೊಪ್ಪನ್ನು ತಿಂತದೆ. ಸೊಪ್ಪನ್ನ ಗುಣಮಟ್ಟದ ಸೊಪ್ಪನ್ನು ಉತ್ಪಾದನೆ ಮಾಡಿ ಆ ಸೊಪ್ಪನ್ನ ರೇಷ್ಮೆ ಹುಳಿಗೆ ಕೊಟ್ರೆ ಉತ್ತಮವಾಗಿರ್ತಕ್ಕಂತ ಗೂಡು ಬರ್ತದೆ. ಇವತ್ತು ನೀವು ಶಿಡ್ಲಘಟ್ಟ ಮಾರ್ಕೆಟ್ ಅಲ್ಲಿ ನೋಡಿದ್ರೆ, ಕೋಲಾರ ಚಿನ್ನಕ್ಕೆ ಶಿಡ್ಲಘಟ್ಟ ಮಾರ್ಕೆಟ್ ಅಲ್ಲಿ ಬಹಳ ಚೆನ್ನಾಗಿರ್ತಕ್ಕಂತ ರೇಟ್ ಹೋಗುತ್ತೀವಿ. 750-800 ರೂಪಾಯಿ ತನಕ ಹೋಗ್ತಾ ಇದೆ, 720-730 ತನಕ ರೇಟ್ ಹೋಗ್ತಾ ಇದೆ. ಹಂಗಾಗಿ ನೀವು ಅದಕ್ಕೆ ಒಳ್ಳೆ ಏನು ನಮ್ಮ ಗುಣಮಟ್ಟದ ಹಿಪ್ಪಿನೆಲೆ ಸೊಪ್ಪನ್ನ ಕೊಟ್ರೆ ಚೆನ್ನಾಗಿರ್ತಕ್ಕಂತ ಬೆಳೆನ ಮಾಡಬಹುದು. ಅದನ್ನ ಹುಳ ಸಾಕಣೆ ಪದ್ಧತಿ ಇಂಪಾರ್ಟೆಂಟ್ ಸರ್. ಇನ್ನೊಂದು ಪ್ರಶ್ನೆ ಸರ್, ಹಿಪ್ಪಿನೇರಳೆ ಹಣ್ಣಿಗಾಗಿ ಇವಾಗ ರೇಷ್ಮೆ ಬೆಳೀತಾರಲ್ಲ ಸರ್? ಹೇಳಿ. ಹಿಪ್ಪು ನೇರಳೆ ಹಣ್ಣಿಗಾಗಿ ರೇಷ್ಮೆ ಬೆಳೀತಾರ ಅಂತಾರೆ.

ಎರಡು ಎಕರೆಗ ಎರಡು ಎಕರೆ ಮಾಡೋದಿದ್ರೆ ನೀವು ಯಾಂತ್ರೀಕರಣ ಬೇಸಾಯ ಮಾಡಿ, ಯಾಕಂದ್ರೆ ಕೆಲಸಗಾರ ನಿಮ್ಗೆ ಗೊತ್ತಿದೆ, ಕೆಲಸಗಾರ ತೊಂದರೆ ಇರೋದ್ರಿಂದ ಯಾಂತ್ರೀಕರಣ ಬೇಸಾಯ ಮಾಡಿ, ಒಂಬತ್ತಡಿ ಮೂರಡಿಗೆ ಸಾಲಿನಿಂದ ಸಾಲಿಗೆ ಒಂಬತ್ತಡಿ ಮಾಡಿ, ಗಿಡದಿಂದ ಗಿಡಿಗೆ ಮೂರಡಿ ನಾಟಿ ಮಾಡಿ, ನಾಟಿ ಮಾಡಿದ ನಂತರ ಯಾಂತ್ರೀಕರಣ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ನೀವು ರೇಷ್ಮೆ ಹುಳು ಸಾಕುವ ಮನೆಯನ್ನ ಕಡಿಮೆ ವೆಚ್ಚದಲ್ಲಿ ಒಂದು ರೇಷ್ಮೆ ಹುಳು ಸಾಕುವ ಮನೆಯನ್ನ ನಿರ್ಮಾಣ ಮಾಡಿ, ಅದಕ್ಕೆ ನಮ್ಮಲ್ಲಿ ಇಲಾಖೆಯಲ್ಲಿ ಸಹಾಯಧನ ಸೌಲಭ್ಯಗಳು ಸಿಗ್ತದೆ, ಅದನ್ನ ಬಳಕೆ ಮಾಡಿಕೊಂಡು ನೀವು ರೇಷ್ಮೆ ಕೃಷಿಯನ್ನ ಪ್ರಾರಂಭ ಮಾಡಬಹುದು. ದುಂಡಪ್ಪ ಅವರು ಅಲ್ಲಿ ರೇಷ್ಮೆ ಕೃಷಿ ಇಲಾಖೆಗೆ ಹೋಗಿ ಬನ್ನಿ, ಭೇಟಿ ಕೊಡಿ. ನಮಸ್ಕಾರ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ ನೋಡೋಣ. ಹೆಸರು ಸರ್ ಎಲ್ಲಿಂದ? ಓಕೆ, ನಮಸ್ತೆ. ನಮಸ್ಕಾರ ಸರ್, ನಾನು ಕೊಪ್ಪಳದಿಂದ ಮುತ್ತು ಚಲುವಾದಿ ಅಂತ ಸರ್ ಮಾತಾಡ್ತಿರೋದು. ಕೇಳಿ ಚಲುವಾದಿ ಅವರು. ಸರ್, ನಾನು ರೈತ ಅಲ್ಲ, ಆದ್ರೆ ಕಾರ್ಯಕ್ರಮ ಕೇಳುವ ಸರ್. ನಾನು ಕೇಳಿ ಸರ್, ನಮ್ಮಲ್ಲಿ ಹೊಸಪೇಟೆ ಆಕಾಶವಾಣಿ ಮುಖಾಂತರ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಬರುತ್ತೆ. ಹೌದು. ಮತ್ತೆ ನಿಮ್ದಲ್ಲಿ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತೇನೆ ಸರ್. ನಂಗೆ ಬಹಳ ರೈತರ ಬಗ್ಗೆ ಒಲವಿದೆ, ಮತ್ತೆ ಕಾರ್ಯಕ್ರಮ ಕೇಳಬೇಕನ್ನ ಆಸೆ ಇದೆ ಸರ್ ನಂಗೆ. ನಮ್ಮಲ್ಲಿ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಸರ್. ಹೌದು. ಅಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ರೈತರು ಕೂಡ ಅಷ್ಟೇ ನೀಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ನಾವು ಕೇಳ್ತಿರ್ತೀವಿ ಸರ್. ರೈತರ ಬಗ್ಗೆ ಕಾರ್ಯಕ್ರಮ ಕೇಳಿದ್ರೆ ನಮ್ಗೆ ಇಷ್ಟ ಸರ್, ಅಷ್ಟೇ ಅದಕ್ಕೋಸ್ಕರ ಕಾಲ್ ಮಾಡಿದ್ನೆ ಸರ್. ಅಲ್ಲ, ಈಗ ಸದ್ಯ ಈ ಕಾರ್ಯಕ್ರಮ ಹೊಸಪೇಟೆಯಿಂದ ಬರ್ತಾ ಇದೆ. ಹೌದು ಸರ್. ಕಿಸಾನ್ ವಾಣಿ ಸ್ಟೇಷನ್ ಅಂತ ಕೆಲವೊಂದು ಕೇಂದ್ರಗಳಿಗೆ ಅದು ನಿಗದಿಪಡಿಸಲಾಗಿದೆ. ಅದು ಈ ಮುಖ್ಯ ವಾಹಿನಿಗಳಲ್ಲಿ ಅದು ಇರೋದಿಲ್ಲ, ಅದ್ರ ಕಾರ್ಯಕ್ರಮ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಇಲ್ಲಿ ಹೋಗ್ತವೆ. ಅದಕ್ಕೋಸ್ಕರ ಓಕೆ, ಇಲ್ಲ ಆಯ್ತು ಬಿಡಿ, ಕರೆ ಮಾಡೋಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೆಸರೇಳಿ ಸರ್ ಎಲ್ಲಿಂದ? ಹಲೋ, ನಮಸ್ಕಾರ ಸರ್. ನಮಸ್ತೆ. ಯೋಗೇಂದ್ರ ಪ್ರಸಾದ್, ಎನ್ ಸಿ ಗ್ರಾಮ ನಂದಿಮೂರ್ತಿ. ಇನ್ನೊಮ್ಮೆ ಹೇಳಿ, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ಓಕೆ ಸರ್, ಓಕೆ. ಹಾ, ಹೆಸರೇಳಿ ಎಲ್ಲಿಂದ? ನಂದಿಮೂರ್ ತಾಲೂಕು ಎನ್ ಸಿ ಗ್ರಾಮದಿಂದ ಯೋಗೇಂದ್ರ ಪ್ರಸಾದ್ ಸರ್. ಹಾ, ಕೇಳಿ ಯೋಗೇಂದ್ರ ಪ್ರಸಾದ್ ಅವ್ರ ಪ್ರಶ್ನೆ ಕೇಳಿ ಜಲ್ದಿ. ಸರ್, ಇವಾಗ ರೇಷ್ಮೆ ಕೃಷಿ ಮಾಡ್ತಾರಲ್ಲ ಹೊಸ ರೈತರುಗಳಿಗೆ, ಹೌದು, ತರಬೇತಿಯನ್ನು ಕೊಟ್ಟು ಅಲ್ಲೇ ಸಾಲವನ್ನು ಮಂಜೂರು ಮಾಡಿದ್ರೆ ಅನುಕೂಲ ಆಗಿದೆ ಸರ್, ಡಿಬಿಟಿ ಮೂಲಕ ಹೇಳ್ತಾರೆ ಡಾಕ್ಟರ್ ಸಿನ್ಹಾ. ಇಲ್ಲ, ಈಗ ತರಬೇತಿಗಳು ನಮ್ಮಲ್ಲಿ ಎಲ್ಲ ಕೂಡ ಮಾಡ್ತಾ ಇದಾರೆ. ರೇಷ್ಮೆ ಸಂಶೋಧನಾ ಕೇಂದ್ರ ರೇಷ್ಮೆ ಮಂಡಳಿದು, ಮತ್ತೆ ನಮ್ಮ ರಾಜ್ಯ ಸರ್ಕಾರದ ರೇಷ್ಮೆ ಏನು ಸಂಶೋಧನಾ ಕೇಂದ್ರ ಇದೆ, ಅಲ್ಲೇ ತರಬೇತಿಯನ್ನು ಕೊಡ್ತಾ ಇರ್ತಾರೆ. ನಮ್ಮ ವಿಸ್ತರಣಾ ಏನು ತಾಂತ್ರಿಕ ಸೇವಾ ಕೇಂದ್ರಗಳಿದೆ, ಸೇವಾ ಕೇಂದ್ರಗಳ ಮುಖಾಂತರ ಕೂಡ ನಿಮಗೆ ತರಬೇತಿಗಳನ್ನ ನಾವು ಆಯೋಜನೆ ಮಾಡ್ತೀವಿ. ಆಮೇಲೆ ನಮ್ಮ ರೇಷ್ಮೆ ತರಬೇತಿ ಶಾಲೆಗಳಿದೆ, ತರಬೇತಿ ಶಾಲೆಗಳಲ್ಲೂ ಕೂಡ ನಾವು ತರಬೇತಿಯನ್ನ ಕೊಡ್ತಾ ಇದೀವಿ. ಅಲ್ಲಿರ್ತಕ್ಕಂಥ ಹತ್ತಿರದ ತಾಂತ್ರಿಕ ಸೇವಾ ಕೇಂದ್ರಗಳ ಮುಖಾಂತರ ನೀವು ಅಲ್ಲಿ ಏನಾದ್ರು ಅರ್ಜಿಯನ್ನು ಕೊಟ್ಟರೆ ಅವರು ನಿಮಗೆ ಆ ಒಂದು ಮಾಹಿತಿಯನ್ನ ಕೊಡಲಿಕ್ಕೆ ಆಗುತ್ತೆ. ಅದರಿಂದ ನೀವೆಲ್ಲರೂ ಕೂಡ ಅದನ್ನ ಮಾತಾಡಬಹುದು. ನೀವು ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ನಿಮ್ಗೆ ಅದರದ್ದು ತರಬೇತಿ ಕೊಡ್ತಕ್ಕಂಥದ್ದು, ತರಬೇತಿ ಯಾವಾಗಿದೆ ಏನಿದೆ ಅಂತೇಳಿ ಅದಕ್ಕೆ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಸಾಲ ಮಂಜೂರು ಮಾಡತಕ್ಕಂತ ಯೋಜನೆ ನಮ್ಮಲ್ಲಿ ತಕ್ಷಣಕ್ಕಿಲ್ಲ. ಅದಕ್ಕೆ ಯಾಕಂದ್ರೆ ನಿಗದಿತ ದಾಖಲಾತಿಗಳು ಎಲ್ಲ ಬೇಕಾಗುತ್ತೆ, ಸಾಲ ಅರ್ಹತೆ ಎಲ್ಲ ನೋಡಬೇಕಾಗುತ್ತೆ. ಸಾಲ ಅಲ್ಲೇ ಮಂಜೂರು ಮಾಡಕ್ ಆಗೋದಿಲ್ಲ. ನೀವು ಮಾಡಿದ ನಂತರ ನಮ್ಮಲ್ಲಿ ಎಲ್ಲ ಸಹಾಯಧನ ಸೌಲಭ್ಯಗಳು ಪಡಲಿಕ್ಕೆ ಅವಕಾಶ ಇದೆ. ನೀವು ಮನಸ್ಸು ಮಾಡಿ ಹೋಗ್ರಿ, ನಿಮ್ಗೆ ಎಲ್ಲ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆಯನ್ನ ನೋಡೋಣ. ಡಾಕ್ಟರ್ ಶ್ರೀನಿವಾಸ್ ಅವರೇ, ಸುಧಾರಿತ ಬೇಸಾಯ ರೇಷ್ಮೆ ಕೃಷಿಯಲ್ಲಿ ನಾವು ನೋಡಿದ ಹಾಗೆ ಈಗೊಂದು ಉತ್ಪಾದಕತೆಯ ತಾಂತ್ರಿಕತೆಗಳು ಅಂತ ನಾವು ಕೇಳಿದ್ದೇವೆ. ಸೋಂಕು ನಿವಾರಣೆಗೆ ಏನ್ ಮಾಡಬೇಕಾಗುತ್ತೆ ಸರ್? ನಾವು ಯಾವುದೇ ಒಂದು ರೇಷ್ಮೆ ಬೆಳೆಯನ್ನ ಮಾಡಬೇಕಾದ್ರೆ, ದ್ವಿತಳಿ ರೇಷ್ಮೆ ಬೆಳೆಯನ್ನ ಮಾಡಬೇಕಾದ್ರೆ ಸೋಂಕು ನಿವಾರಣೆ ಮಾಡತಕ್ಕಂಥದ್ದು ಕಡ್ಡಾಯ. ಯಾಕಂತ ಹೇಳಿದ್ರೆ ಅಲ್ಲಿ ರೋಗಾಣುಗಳನ್ನ ನಾಶಪಡಿಸಿದ್ರೆ ಮಾತ್ರ ನಾವು ಒಂದು ಬೆಳೆನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನಾವು ಅಲ್ಲಿ ಸೋಂಕು ನಿವಾರಣೆ ಕಡ್ಡಾಯವಾಗಿ ಮಾಡಬೇಕು. ಯಾರೇ ಒಂದು ದ್ವಿತಳಿ ಸಾಕಣೆ ಮಾಡ್ತಾರೆ ಅವ್ರು ಏನಂದ್ರೆ ಮೊದಲಿಗೆ ಒಂದ್ಸರಿ ಸುಣ್ಣದ ತಳಿಯಿಂದ ಮಾಡಬೇಕಾಗತ್ತೆ. ಆಮೇಲೆ ಒಂದ್ಸರಿ ನಾವೇನು ಬ್ಲೀಚಿಂಗ್ ಮತ್ತೆ ಸುಣ್ಣ ಮತ್ತೆ ಅದು ಸ್ಯಾನಿಟೆಕ್ ಡೆಕಾಲ್ ಅಥವಾ ಯಾವ್ದಾದ್ರು ಒಂದು ಇದರಿಂದ ಸೋಂಕು ನಿವಾರಣೆ ಮಾಡಿದ್ರೆ, ಮೂರು ಬಾರಿ ಕಡ್ಡಾಯವಾಗಿ ಸೋಂಕು ನಿವಾರಣೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ರೋಗಗಳನ್ನ ನಾಶಪಡಿಸಿದ್ರೆ ಅನುಕೂಲ ಆಗುತ್ತೆ. ಕೇಳಿದರೆ ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದವರು ಡಾಕ್ಟರ್ ಎಸ್ಎನ್ ಶ್ರೀನಿವಾಸ್ ಅವರು. ಡಾಕ್ಟರ್ ಎಸ್ಎನ್ ಶ್ರೀನಿವಾಸ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರು ವತಿಯಿಂದ, ಎಲ್ಲ ಆಕಾಶವಾಣಿ ಕೇಂದ್ರಗಳ ವತಿಯಿಂದ ಮತ್ತು ರೈತರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ವಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ.